ಚೆನ್ನಾಗಿದ್ದ ನೋಡ್ಯಾನ ರೀ ಮನಗಿದ ತಾಯಿನ ನೋಡಿ ಮಲಿಂಗಿರ ಸುಮ್ಮನೆ ತನರಿ ಮನಗಿದ ತಾಯಿನ ಎಬ್ಬಿಸಿ ನನಗ ಪಾಪ ದನರಿ ತಾಯಿ ಕಣ್ಣ ಬೈ ಕನಸಿನಾಗ ಮಾಲಣ್ಣ ಬಂದನರಿ ಅದ್ದ ನೋಡುದುರಗ ಮಾಲಿಂಗರಾಯ ಮುಂದ ನಿಲ್ತಾನರಿ ತಾಯಿಲ ನೋಡಿ ಮಾಲಿಂಗರಾಯ ಪಾಲಿಗೆ ಹೊಂದ್ಯಾನರಿ ಗುರು ಬೀರನ ಪಾಂಡವ ಕೋಟಿಯ ಹೂವ ಬೇಡ್ಯಾನರಿ ಪಾದಿಗೆ ಹೊಂದಿವರಿ ಬಂದ ಬಂಡರ ಬಿಡಲಾರ ಹಿಡಿದು ನಾವು ಹಾರಿಕೆ ಮಾಡ್ತೀವರಿ ಕಪರಟ್ಟಿಯರ ಜೊನ್ನ ಪದ ಮಾಡಿ ಹೇಳತನ ಗುರುವಿಗೆ ಹೊಂದ್ಯಾನರಿ ಪಾದಿಗೆ ಹೊಲ್ದಿವರಿ ಬಂದ ಬಂಡರ ಬಿಡಲಾರ ಹಿಡಿದು ನಾವು ಹಾಡಿಕೆ ಮಾಡ್ತೀವರಿ ಕಪರಟ್ಟಿಯರ ಜೊನ ಪದ ಮಾಡಿ ಹೇಳತನ ಗುರುವಿಗೆ ಹೊಂದ್ಯಾನರಿ ಹಾ ಗುರುವಿಗೆ ಹೊಂದ್ಯಾನರಿ ಕೋಟ ರೈತ ಮಿತ್ರರೇ, ರಡ್ಡರಟ್ಟಿಯ ಕರೆಪ ಸಿದ್ದಪ್ಪ ಮಳಲಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳ್ತಾ ಇದ್ರಿ. ಈಗ ಕೇಳಿ ಈ ಗೀತೆ. ಈ ಮಾತ ಬಿತ್ತು ಸತ್ಪತಿ ಕಿವಿಗೆ. ಕೂಗಾಡಿ ಹಾರ